ಸಿಪಿಸಿಆರ್ಐ ಕಿದು ನೆಟ್ಟಣ ಇಲ್ಲಿ ತಾಂತ್ರಿಕ ಅಧಿಕಾರಿ ಆಗಿರುವಂತಹ ಗೋಪಾಲಕೃಷ್ಣ ಅವರು ಇವತ್ತು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೋಪಾಲಕೃಷ್ಣ ಅವರೇ. ನಮಸ್ಕಾರ ಸರ್. ಹೇಳಿ, ಈ ತೆಂಗಿನ ಬೆಳೆಯ ಒಂದು ಪ್ರಾಮುಖ್ಯತೆ ಏನು, ಹಾಗೂ ಇದರಲ್ಲಿ ಬಿತ್ತನೆ ಬೀಜ ಅಥವಾ ಒಂದು ಗಿಡದ ಆಯ್ಕೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿ? ತೆಂಗು ಅಂದ್ರೆ ಕಲ್ಪವೃಕ್ಷ. ಹೌದು, ಕಲ್ಪವೃಕ್ಷ ಅಂದ್ರೆ ಯುಗ ಯುಗಗಳ ವೃಕ್ಷ. ಇದು ಯಾವ ಯುಗದಿಂದ ಬಂದಿದೆ ಅಂತ ಇನ್ನೂ ಸರಿಯಾಗಿ ಎಲ್ಲರಿಗೂ ಮಾಹಿತಿ ಇಲ್ಲ. ಆದ್ರೆ ನಮ್ಮ ಮನುಷ್ಯನಿಗೆ ಪೂರಕವಾದ ಆಹಾರ ಆಯ್ತು, ನೀರಾಯ್ತು, ಎಲ್ಲದನ್ನು ನಮ್ಮಲ್ಲಿ ಏನು ಇಲ್ಲದೆ ಇದ್ದ ಪಕ್ಷದಲ್ಲಿ ಆಹಾರ ತಗೊಳ್ಳಿಕ್ಕಾಯ್ತು. ಏನಾದರೂ ಘಟನೆಗಳಾಗಿ ಸುನಾಮಿ ಅಂತ ಸಂದರ್ಭಗಳಲ್ಲಿ ಕೂಡ ಮನುಷ್ಯ ಜೀವಂತವಾಗಿರ್ಲಿಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆನೂ ಇದರಲ್ಲಿ ಆಗ್ತದೆ. ಹಾಗಾಗಿ ಇದನ್ನ ಕಲ್ಪವೃಕ್ಷ ಅಂತ ಹೇಳ್ತೇವೆ. ಅದರೊಟ್ಟಿಗೆ ಈಗ ನಮ್ಮಲ್ಲಿ ತೆಂಗಿನ ಬೀಜ ನಾವು ಮಾಡ್ಬೇಕು ಅಥವಾ ಗಿಡ ನಾವೇ ಮಾಡ್ಕೋಬೇಕು ಅಂದಾಗ ಕಡೆ ಪಕ್ಷ ಒಂದು 20 ವರ್ಷ ವಯಸ್ಸಾಗಿರ್ತಕ್ಕಂತಹ ಯೋಜನೆಗಳಿಂದ ದೂರ ಇರ್ತಕ್ಕಂತಹ ಮರಗಳನ್ನ ನಾವು ಮೊದಲೇ ನೋಡಿ ಅದನ್ನ ಒಂದ್ 2-3 ವರ್ಷ ನೋಡಿದಾಗ ಅಂದಾಜಾಗ್ತದೆ. ಇಳುವರಿ ಕೂಡ ಬರ್ತಾ ಇರ್ಬೇಕು ಅದರಲ್ಲಿ, ಒಳ್ಳೆ ರೀತಿಯ ಇಳುವರಿ. ಅದನ್ನ ನೋಡಿ ಆ ಮರಗಳಿಂದ ಸಾಮಾನ್ಯವಾಗಿ ಮೇ ಜೂನ್ ತಿಂಗಳಲ್ಲಿ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮ. ಅದರಲ್ಲಿ ತುಂಬಾ ದೊಡ್ಡ ಸೈಜಿನ ಬೀಜ ಇದ್ರೂ ಅವಶ್ಯಕತೆ ಇಲ್ಲ. ಸಣ್ಣ ಸೈಜಿನ ಬೀಜವನ್ನು ಬಿಟ್ಟು, ಕಾಯಿಯನ್ನು ಬಿಟ್ಟು ಮಧ್ಯಮ ಗಾತ್ರ ಇರ್ತಕ್ಕಂತಹ ಬೀಜಗಳನ್ನ, ಯಾಕಂದ್ರೆ ನಮ್ಮ ವೆಸ್ಟ್ ಕೋಸ್ಟಲ್ ತಗೊಂಡಾಗ ಆ ತಳಿಗೆ ಮಧ್ಯಮ ಗಾತ್ರದ್ದೇ ಸೂಕ್ತ. ಬೇರೆ ಬೇರೆ ತಳಿಯಿದೆ, ಫಿಲಿಪೈನ್ಸ್, ಆಡಿದರಿ, ಅಂಡಮಾನ್, ಅವೆಲ್ಲ ಅದರ ಗಾತ್ರಗಳು ದೊಡ್ಡದು. ಆ ದೊಡ್ಡದ್ರಲ್ಲೂ ತೀರಾ ದೊಡ್ಡದು ಅವಶ್ಯಕತೆ ಇಲ್ಲ, ತೀರಾ ಸಣ್ಣದು ಅವಶ್ಯಕತೆ ಇಲ್ಲ. ಮಧ್ಯಮ ಗಾತ್ರದ್ದು ರೋಗ ರುಜಿನಿಗಳಿಂದ ಮುಕ್ತವಾಗಿರ್ತಕ್ಕಂಥ ಬೀಜಗಳನ್ನ ಆರಿಸ್ಕೊಂಡು ಸಸಿ ಮಡಿಯಲ್ಲಿ ಸ್ಪ್ರೆಡ್ ಮಾಡಿ ಇಟ್ರೆ, ಅಂದ್ರೆ ಅದನ್ನ ಹಗಲಿಸಿ ಇಟ್ರೆ, ಒಂದು 2 ತಿಂಗಳಾಗುವಾಗ ಮೊಳಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಆ ಮೊಳಕೆ ಬಂದ ನಂತರ ನಿಮಗೆ ಮೇನ್ ಬೆಡ್ಡಿಗೆ, ನರ್ಸರಿ ಬೆಡ್ಡಿಗೆ ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲೋ ಯಾವ್ದಾದ್ರು ಚೀಲಗಳಲ್ಲಿ ನಾವು ಗಿಡ ಮಾಡ್ಲಿಕ್ಕೆ ಹಾಕೋಬಹುದು. ಮೊದಲಿಗೆ ಪ್ಲಾಸ್ಟಿಕ್ ಚೀಲ ಅಥವಾ ಗಿಡ ಯಾವ್ದಾದ್ರು ತೊಟ್ಟೆಯಲ್ಲಿ ನಾವು ಗಿಡ ಮಾಡ್ಲಿಕ್ಕೆ ಹಾಕಿದ್ರೆ ಬೀಜ ಮೊಳಕೆ ಬರದೇ ಇರೋ ಬೀಜ ಎಲ್ಲ ವೇಸ್ಟ್ ಆಗ್ತದೆ. ಅದಕ್ಕಾಗಿ ಸ್ಪ್ರೆಡ್ ಮಾಡಿ ಅದಕ್ಕೆ ಆಗಾಗ ನೀರು ಸಿಂಪಡಿಸ್ತಾ ಇದ್ರೆ ಮೊಳಕೆ ಸುಲಭವಾಗಿ ಬೇಗ ಬರ್ತದೆ. ಇದೊಂದು. ಮತ್ತೆ ನಮ್ಮಲ್ಲಿ ಈಗ ತೆಂಗಿನ ತಳಿಗಳಲ್ಲಿ ಎತ್ತರ ತಳಿಗಳು, ಕುಬ್ಜ ತಳಿಗಳು ಮತ್ತೆ ಸಂಕರ್ಣ ತಳಿಗಳು ಮೂರು ಹೇಳ್ತೇವೆ. ಕಾಳ್ ವೆರೈಟೀಸ್, ದ್ವಾರ್ ವೆರೈಟೀಸ್ ಮತ್ತೆ ಹೈಬ್ರಿಡ್ ವೆರೈಟೀಸ್. ಕಾಳ್ ವೆರೈಟೀಸ್ ಅಲ್ಲಿ ನಮ್ಮ ಸಿಪಿಸಿಆರ್ಐ ಕಿಡು ನೆಟ್ಟಣದಲ್ಲಿ ಸಿಗ್ತಕ್ಕಂತ ಗಿಡಗಳಂದ್ರೆ ವೆಸ್ಟ್ ಕೋಸ್ಟ್ ಅಲ್ಲಿ ಸಿಗ್ತದೆ, ಫಿಲಿಪೈನ್ಸ್ ಆಡಿನಲ್ಲಿ ಸಿಗ್ತದೆ, ಅಂಡಮಾನ್ ಆಡಿನಲ್ಲಿ ಸಿಗ್ತದೆ, ಅಂಡಮಾನ್ ಗೇಂಟ್ ಅಂತ ಒಂದಿದೆ ಅದು ಸಿಗ್ತದೆ. ಇದೆಲ್ಲ ಎತ್ತರ ತಳಿಗಳಲ್ಲಿ. ಕುಬ್ಜ ತಳಿಗಳಲ್ಲಿ ಚೌಗಾಟ್ ಆರೆಂಜ್ ವಾರ್ಸ್, ಚೌಗಾಟ್ ಗ್ರೀನ್ ವಾರ್ಸ್, ಮಲಯನ್ ಯೆಲ್ಲೋ ಡ್ವಾರ್ಫ್, ಮಲಯನ್ ಆರೆಂಜ್ ಡ್ವಾರ್ಫ್, ಮಲಯನ್ ಗ್ರೀನ್ ಡ್ವಾರ್ಫ್, ಈ ತರದ ಕುಬ್ಜ ತಳಿ ಗಿಡಗಳು ಸಿಗ್ತದೆ. ಮತ್ತೆ ಸಂಕರ್ಣ ತಳಿಗಳಲ್ಲಿ ಕೇರ ಶಂಕರ ಮತ್ತೆ ಚಂದ್ರಶಂಕರ ಎಂಬಂತ ಎರಡು ತಳಿಗಳು ಸಂಕರ್ಣ ತಳಿಗಳೆಲ್ಲ ಹೈಬ್ರಿಡ್ ವೆರೈಟೀಸ್ ಅಲ್ಲಿ ಸಿಗ್ತದೆ. ಈ ಎತ್ತರ ತಳಿಗಳಂದ್ರೆ ನಿಮಗೆ ಬಹುವಾರ್ಷಿಕಾದ ಕಾರಣ ಇದು ಸಾಧಾರಣ 6-7 ವರ್ಷಕ್ಕೆ ಫಸಲು ಕೊಡ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಕುಬ್ಜ ತಳಿ ಡ್ವಾರ್ಫ್ ವೆರೈಟೀಸ್ ನಿಮಗೆ 3 ವರ್ಷಕ್ಕೆ ಫಸಲು ಕೊಡ್ಲಿಕ್ಕೆ ಶುರು ಆಗುತ್ತೆ. ಕುಬ್ಜ ತಳಿಗಳು ಎಳ್ನೀರಿಗೆ ಸೂಕ್ತ, ಅಂದ್ರೆ ಬೊಂಡಕ್ಕೆ ಸೂಕ್ತ. ಸಂಕರ್ಣ ತಳಿಗಳು 2 ಆಗತ್ತೆ. ಇದು ಮಧ್ಯಮ ಎತ್ತರದ್ದು, ಇದರಲ್ಲಿ ನಿಮಗೆ ಸಾಧಾರಣ ಇಳುವರಿನು ಕೂಡ ಎರಡಕ್ಕೂ ಕಂಪೇರ್ ಮಾಡಿದಾಗ ಹೆಚ್ಚು ಬರ್ತದೆ ಅದರಲ್ಲಿ ಸಂಕರ್ಣ ತಳಿಗಳಲ್ಲಿ. ಅದು ನಿಮಗೆ ಸಂಕರ್ಣದಲ್ಲಿ ಮಧ್ಯಮ ಎತ್ತರದ್ದು ಮತ್ತೆ ಹೆಚ್ಚು ಇಳುವರಿ ಕೊಡ್ತದೆ. ಮತ್ತೆ 4-4.5 ವರ್ಷಕ್ಕೆ ಫಸಲು ಕೊಡ್ಲಿಕ್ಕೆ ಶುರು ಆಗ್ತದೆ. ಇವೆಲ್ಲದಕ್ಕೂ ಅಷ್ಟೇ, ಮುಖ್ಯವಾಗಿ ನಾವು ಈಗ ಯಾವುದೇ ಸಸಿಗಳನ್ನ ನೆಡೋದಿದ್ರು ಕೂಡ ಅದು ಗುಂಡಿಯಿಂದ ಗುಂಡಿಗೆ ದೂರ 25 ಅಡಿ ಅಷ್ಟು ಇರ್ಬೇಕಂದ್ರೆ 7.5 ಮೀಟರ್. ಮತ್ತೆ ನಾವು ಜಾಗ ಸ್ಥಳದ ವೀಕ್ಷಣೆ ಮಾಡಿದಾಗ ನೀರು ಸುಲಭವಾಗಿ ಬಸಿದು ಹೋಗುವ ರೀತಿಯಲ್ಲಿರ್ತಕ್ಕಂಥ ಜಾಗಗಳು ಸೂಕ್ತ. ಕೆಂಪು ಮಿಶ್ರಿತ ಮಣ್ಣಿದ್ರೆ, ಕೆಂಪು ಮರಳು ಮಿಶ್ರಿತ ಮಣ್ಣಿದ್ರೆ ತುಂಬಾ ಒಳ್ಳೇದು. ಮತ್ತೆ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಇದೇನು ನಮ್ಮ ಸ್ಯಾಂಡಿ ಲೋಮಿ ಸಾಯಿಲ್ಸ್ ಎಲ್ಲ ಇದಾವ, ಅದಕ್ಕೆಲ್ಲ ಸೂಕ್ತ ಆಗ್ತದೆ. ಇದನ್ನ ನೆಡುವ ವಿಧಾನ ಹೇಗಂದ್ರೆ 3 ಅಡಿ 3 ಅಡಿ. ಗೋಪಾಲಕೃಷ್ಣ ಅವರು, ಒಂದು ಪ್ರಶ್ನೆ ಕೇಳ್ತೇನೆ ಇಲ್ಲಿ. ಈಗ ಈ ಸ್ಥಳದ ಆಯ್ಕೆಯ ಸಂದರ್ಭದಲ್ಲಿ ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿರಿ. ಸ್ವಲ್ಪ ಇಳಿಜಾರಿದ್ರೆ ಬಹಳಷ್ಟು ಒಳ್ಳೆಯದು ಅಂತ. ಇದರ ಜೊತೆಗೆ ಈಗ ಕೆಲವೊಂದ್ಸಾರಿ ಈಗ ನದಿಯೋ ಅಥವಾ ತೋಡಿನ ಪಕ್ಕದಲ್ಲಿ ನೀರು ಜಾಸ್ತಿ ಓವರ್ಫ್ಲೋ ಆಗುವಂತಹ ಒಂದು ಸ್ಥಳ ಇರಬಹುದು, ಅಥವಾ ಒಂದು ತಗ್ಗು ಪ್ರದೇಶ ಇರಬಹುದು, ಗೆದ್ದೆಯ ಪ್ರದೇಶ ಇರಬಹುದು, ಇಂಥ ಪ್ರದೇಶದಲ್ಲಾದ್ರೆ ಹೇಗೆ ಗಿಡವನ್ನು ನಾಟಿ ಮಾಡಬಹುದು ಅಥವಾ ಅದನ್ನ ಬಿಟ್ಟು ಬಿಡಬೇಕಾ ಹೇಗೆ? ಅಲ್ಲ, ನಾಟಿ ಮಾಡಿದ್ರು ಅಲ್ಲಿ ನೀರು ಹೆಚ್ಚು ದಿನಗಳ ಕಾಲ ನಿಂತ್ರೆ, 1 ತಿಂಗಳು ಅಥವಾ 2 ತಿಂಗಳು ನೀರು ಇರೋದಾದ್ರೆ ಗಿಡದ ಬೇರಿನ ಬೆಳವಣಿಗೆ ಮತ್ತೆ ಗಿಡಕ್ಕೆ ಆಹಾರ ಮತ್ತೆ ನಮಗೆ ಮನುಷ್ಯಗೆ ಹೇಗೆ ಗಾಳಿ ನೀರು ಬೆಳೆಸಬೇಕು ಹಾಗೆ ಪ್ರತಿಯೊಂದು ಗಿಡಗಳಿಗೂ ಗಾಳಿ ನೀರು ಬೇಕಾಗ್ತದೆ. ಆಗ ನೀರ್ ನಿಂತಾಗ ಏನಾಗ್ತದೆ, ಅದಕ್ಕೆ ನೀರ್ ಸಿಗ್ತದೆ, ಪೋಷಕಾಂಶನೂ ಸಿಗ್ಬೋದು, ಅದರಾಗೆ ನಮಗೆ ಗಾಳಿ ಸಿಗೋದಿಲ್ಲ. ಗಾಳಿ ಸಿಗದಿದ್ದಾಗ ಪೋಷಕಾಂಶಗಳು ಕೂಡ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಅಲ್ಲಿಗೆ ಉಸಿರಾಟ ಕ್ರಿಯೆನೆ ಅದಕ್ಕೆ ನಿಂತಂಗೆ ಆಗ್ತದೆ. ಆಗ ಪೋಷಕಾಂಶಗಳು ಮೇಲೆ ಹೋಗೋದಿಲ್ಲ, ಹಾಗಾಗಿ ಗಿಡದ ಬೆಳವಣಿಗೆಗೆ ತೊಂದರೆ ಆಗ್ತದೆ. ನೀರು ಆದಷ್ಟು ನಿಲ್ದಾಗೆ ನೋಡ್ಕೊಂಡು, ಒಂದು 15 ದಿವಸ ಎಲ್ಲ ನಿಂತ್ರೆ ತೊಂದರೆ ಇಲ್ಲ, ಆದ್ರೆ ಸಣ್ಣ ಗಿಡಗಳಿದ್ದಾಗ ನಿಂತ್ರೆ ಗಿಡ ಕೊಳತು ಹೋಗುವ ಸಾಧ್ಯತೆ ಜಾಸ್ತಿ. ಈಗ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ಗೋಪಾಲಕೃಷ್ಣ ಅವರೇ, ಈಗ ಗಿಡಗಳ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಏನೇನು ವಿಚಾರವನ್ನು ಗಮನಿಸಬೇಕು? ಕೆಲವೊಂದು ರೈತರು ಹೇಳುವಂತಹದ್ದಿದೆ, ನಮ್ಮ ತೋಟದಲ್ಲಿರುವಂತಹ ತೆಂಗಿನ ಮರದಲ್ಲಿ ಬಿದ್ದಿರುವಂತಹ ತೆಂಗಿನಕಾಯಿ ಅಲ್ಲೇ ಹುಟ್ಟಿ ಬೆಳೆದು ಸಸಿಯಾಗಿದೆ, ಕಾಣಲಿಕ್ಕೆ ಚೆನ್ನಾಗಿ ಉಂಟು, ಅದನ್ನು ಕೂಡ ನೆಡಬಹುದಾ ಹೇಗೆ ಅಂತ? ಅದನ್ನ ಈಗ ಗಿಡ ಅಲ್ಲೇ ಹುಟ್ಟಿದ್ರೆ ಅದು ಗಿಡದ ಬೀಜ ನೋಡ್ಬೇಕು ಮೊದಲನೇದಾಗಿ. ಬೀಜ ಒಳ್ಳೇದಿದ್ರೆ ಬೀಜ ಅದರೊಟ್ಟಿಗೆ ಗಿಡ ಏನು ಬಂದಿರ್ತದೆ, ಸಸಿ ಮೊಳಕೆ ಹೊಡೆದು ಬಂದಿರ್ತದೆ, ಅದರ ಬುಡ ಏನಿದೆ ಅದರ ದಪ್ಪ ಒಳ್ಳೆ ದಪ್ಪ ಇರ್ಬೇಕು. ಮತ್ತೆ ಅದಕ್ಕೆ ಎಷ್ಟು ಸಮಯ ಆಗಿದೆ, ಕಡಿಮೆ ಅಂದ್ರೆ 1 ವರ್ಷದ ಆಗಿರ್ಬೇಕು ಗಿಡ ನೆಡುವಾಗ. ನಾವು ನಿಮ್ಮ ಗಿಡ ಅದನ್ನ ನೋಡುವಾಗ್ಲೇ ಅಂದಾಜ್ ಆಗ್ತದೆ ಹೆಲ್ತಿ ಅಂದ್ರೆ ಆರೋಗ್ಯಕರ ಗಿಡ ಇರಬೇಕು. ಮತ್ತೆ ಸಾಧ್ಯವಾದಷ್ಟು ಎಲೆ ಬೇಗ ಅಗಲ ಅಂದ್ರೆ ಸ್ಪ್ಲಿಟ್ ಅರ್ಲಿ ಸ್ಪ್ಲಿಟ್ ಆಗಿರ್ತಕ್ಕಂಥ ಗಿಡಗಳಿದ್ರೆ ತುಂಬಾ ಒಳ್ಳೇದು. ಅರ್ಲಿ ಸ್ಪ್ಲಿಟೆಡ್ ಗಿಡಗಳಿದ್ರೆ ತುಂಬಾ ಒಳ್ಳೇದು. ಆದಷ್ಟು ಬಿದ್ದು ಹುಟ್ಟಿದನ್ನು ನಾವು ಆಯ್ಕೆ ಮಾಡಿದ್ರೆ ಅದು ಯಾವ ತಳಿದು ಎಲ್ಲಿಂದ ಯಾವ್ದು ಬಿದ್ದಿದೆ ಅಂತ ಅಂದಾಜಾಗೋದಿಲ್ಲ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಮಗೆ ಆದಷ್ಟು ನಮಗೆ ಗೊತ್ತಿರ್ತಕ್ಕಂತಹ ತಳಿ ಅಥವಾ ಮರದ್ದು ಬೀಜವನ್ನ ತಗೊಂಡು ನಾವು ತಗೊಂಡು ಗಿಡ ಮಾಡಿ ನಾಟಿ ಮಾಡಿದ್ರೆ ಉತ್ತಮ. ಇದು ಬಹುವಾರ್ಷಿಕ ಬೆಳೆ ಆದ ಕಾರಣ ಆ ಗಿಡ ಯಾವ್ದೋ ಮರದ ಬಿದ್ದು ಹುಟ್ಟಿರ್ಬೋದು, ಯಾವ ಮರದ ಅಂತ ನಮಗೆ ಗೊತ್ತಿರೋದಿಲ್ಲ. ಅದು ನಾಳೆ 10 ವರ್ಷ ಆದ್ರೂ ಕೆಲವರು ಅಂದ್ರೆ ಕೆಲವು ರೈತರು ಬಂದು ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನೆಟ್ಟು 10 ವರ್ಷ ಆಯ್ತು ಇದುವರೆಗೆ ಸಿಂಗಾರ ಬರ್ಲಿಲ್ಲ ಅಂತ ಹೇಳಿ ಆ ಸಮಸ್ಯೆ ಎಲ್ಲ ಆಗ ಬರ್ತದೆ. ಹೌದು ಹೌದು, ನೆರಳಿದ್ರಂತೂ ಹೇಗೂ ಬರೋದಿಲ್ಲ. ಹೌದು ಹೌದು. ಆಮೇಲೆ ಈಗ 9 ಅಥವಾ 10 ಮೀಟರ್ ಅಂತರವನ್ನ ಪಾಲಿಸಬೇಕು ಅಂತ ಹೇಳಿದ್ರೆ, ಬಹುಶಃ ಈಗ ಮಿಶ್ರ ಬೆಳೆ ಹಾಕುವಂತ ಒಂದು ಯೋಜನೆ ಇರುವವರು, ಈಗ ಕೊಕ್ಕೋ ಆಗ್ಬೋದು ಅಥವಾ ಕಾಳುಮೆಣಸು ಆಗ್ಬೋದು, ಬೇರೆ ಬೇರೆ ಮಿಶ್ರ ಬೆಳೆಯನ್ನ ತೆಂಗಿನ ತೋಟದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತವರಿಗೆ ಏನು ಒಂದು ಸಲಹೆಯನ್ನ ಕೊಡ್ತೀರಿ ನೀವು? ಅದು 7.5 ಮೀಟರ್ ಅದಕ್ಕೆ ಉತ್ತಮ. 7.5 ಮೀಟರ್ ಅಂದ್ರೆ 25 ಅಡಿ ಸಾಕಾಗ್ತದೆ. ಅದರಲ್ಲಿ ಅಂತರ ಬೆಳೆಯನ್ನ ನಾವು ಕೊಕ್ಕೋ ಆಯ್ತು ಕಾಳುಮೆಣಸು ಆಯ್ತು ಎಲ್ಲದನ್ನು ಹಾಕ್ಲಿಕ್ಕೆ ಆಗ್ತದೆ. ಇನ್ನು ಜಾಸ್ತಿ ಅಂತರ ಕೊಡಬೇಕಾದಂತಹ ಒಂದು ಅವಶ್ಯಕತೆ ಬರ್ತದ? ಅವಶ್ಯಕತೆ ಬೀಳೋದಿಲ್ಲ. ಇದು 7.5 ಮೀಟರ್ ಇದು ವೈಜ್ಞಾನಿಕವಾಗಿ ಸಿದ್ಧಪಡಿಸಿದ್ದು 7.5 ಮೀಟರ್ ಇಷ್ಟು ಈ ಸ್ಪೇಸಿಂಗ್ ಸಾಕಾಗ್ತದೆ. ಈ ಗಿಡ್ಡ ತಳಿಗಳಿಗಾದ್ರೆ? ಗಿಡ್ಡ ತಳಿಗಳಿಗೂ ಅದೇ ಇದ್ರೆ ಉತ್ತಮ. 22 ಅಡಿ ಅಂತ ಹೇಳ್ತೇವೆ, ಆದ್ರೆ 25 ಇದ್ರೆ ನಿಮಗೆ ಅಂತರ ಬೆಳೆಗೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಈಗ ಗುಂಡಿ ಎಷ್ಟು ದೊಡ್ಡದು ಇರಬೇಕು ಮತ್ತು ನಾಟಿ ಮಾಡುವಂತಹ ವಿಧಾನದ ಬಗ್ಗೆ ಹೇಳಿ. ಗುಂಡಿ 3 ಅಡಿ 3 ಅಡಿ 3 ಅಡಿ ಅಂದ್ರೆ 1 ಮೀಟರ್ ಸ್ಕ್ವೇರ್ ಅದು ಸೈಜಿನ ಗುಂಡಿ ತೆಗೆದು ಅದರಲ್ಲಿ 2/3 ಭಾಗವನ್ನ ಭರ್ತಿ ಮಾಡ್ಬೇಕು ಮೇಲ್ಮಣ್ಣಿನಿಂದ. ಮೇಲ್ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಸಾಧ್ಯವಿದ್ರೆ ಬೇವಿನ ಹಿಂಡಿ ಎಲ್ಲ ಮಿಶ್ರಣ ಮಾಡಿ ಅದರ 2 ಅಡಿಯಷ್ಟು 3 ಅಡಿ ನಾವು ಏನು ಗುಂಡಿ ತೆಗೆದ್ರೆ 2 ಅಡಿಯಷ್ಟು ಅದನ್ನ ಭರ್ತಿ ಮಾಡಿ ಮತ್ತೆ ಅದರಲ್ಲಿ ನಾವು ನೆಡೋದು ಉತ್ತಮ. ಸರಿ, ಈಗ ನೆಡುವಂತಹ ಸಂದರ್ಭದಲ್ಲಿ ಏನಾದರೂ ಹಟ್ಟಿ ಗೊಬ್ಬರವೋ ಅಥವಾ ರಾಕ್ ಫಾಸ್ಫೇಟೋ ಅಥವಾ ಬೇರೆ ಏನಾದರೂ ರಾಸಾಯನಿಕ ಗೊಬ್ಬರವೋ ಏನಾದ್ರು ಕೊಡಬೇಕಾಗ್ತದ? ತೆಂಗಿಗೆ ಸಾಧಾರಣವಾಗಿ ಅವಶ್ಯಕತೆ ಬೀಳೋದಿಲ್ಲ ನೆಡುವಂತ ಸಮಯದಲ್ಲಿ. ಈಗ ಬೇವಿನ ಹಿಂಡಿ ಸ್ವಲ್ಪ ಹಾಕಿದ್ರೆ ಹಟ್ಟಿ ಗೊಬ್ಬರ ಇದ್ರೆ ಸಾಕಾಗ್ತದೆ 6 ತಿಂಗಳ ತನಕ, 1 ವರ್ಷದ ತನಕ. 1 ವರ್ಷದ ನಂತರ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕೊಡ್ತಾ ಹೋದ್ರೆ ಸಾಕಾಗ್ತದೆ. ಆಮೇಲೆ ನೆಟ್ಟ ಪ್ರಾರಂಭಿಕ ಹಂತದಲ್ಲಿಯೂ ಕೂಡ ಈ ಕುರುವಾಯಿ ಸಮಸ್ಯೆ ಬರ್ತದ? ಬರ್ತದೆ. ತೆಂಗಿಗೆ ಏನಂದ್ರೆ ಕುರುವಾಯಿ ಅಟ್ಯಾಕ್ ಮಾಡಿಲ್ಲ ತಿರುಗಿ ಅಂತ ಹೇಳಿದ್ರೆ ನಿಮಗೆ ಸುಳಿ ಕೊಳೆ ರೋಗನು ಬರೋದು ಬಾರಿ ಕಡಿಮೆ. ಯಾಕಂದ್ರೆ ಅಷ್ಟು ಸುಳಿ ಕೊಳೆ ರೋಗ ಕಾಣ್ತದೆ ನಮಗೆ. ಮತ್ತೆ ಅದರೊಟ್ಟಿಗೆ ಕುರುವಾಯಿ ಏನಾದ್ರೂ ಮತ್ತೆ ಇಲ್ವಾ ಬೇರೆ ತರ ಮೆಕಾನಿಕಲ್ ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಕೆಂಪು ಮುತ್ತಿಯ ದುಂಬಿ ಅಂತ ಹೇಳ್ತೀವಿ, ರೆಡ್ ಪಾಮ್ ವಿಲ್, ಅದರ ಸಮಸ್ಯೆನು ಬರೋದು ಬೇರೆ ಮೆಕಾನಿಕಲ್ ಡ್ಯಾಮೇಜ್ ಇದ್ರೆ ಮಾತ್ರ. ಅದಕ್ಕೆ ತೆಂಗಿನ ಮರವನ್ನ ಹೋಲ್ ಮಾಡಿ ಒಳಗೆ ಹೋಗುವಷ್ಟು ಶಕ್ತಿ ಇಲ್ಲ, ಅದು ಸೆಕೆಂಡರಿ ಪೇಸ್ಟ್ ಆಗಿ ಅಟ್ಯಾಕ್ ಆಗತ್ತೆ. ಎಲ್ಲದು ಈಗ ಫಂಗಸ್ ಬರೋದಾಯ್ತು, ಪೈಟಪ್ಪರ ಈಗ ನಾವು ಸುಳಿ ಕೊಳೆ ರೋಗ ಏನ್ ಬರ್ತದೆ ಅದು ಕೂಡ ಆ ತೆಂಗಿಗೆ ಬರುವಾಗ ಇದು ಮೊದಲನೇದಾಗಿ ಇದು ಡೈನೋಸಾರ್ಸ್ ಬಿಟ್ಲ ಅಟ್ಯಾಕ್ ಇದ್ರೆ ಮಾತ್ರ ಅದು ಬರ್ತದೆ. ಇವುಗಳ ನಿರ್ವಹಣೆಯ ಬಗ್ಗೆ ಹೇಳಿ. ಈಗ ಸಾಧಾರಣವಾಗಿ ನಾವು ಸುಳಿ ಕೊಳೆ ರೋಗ ಮತ್ತೆ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಎಲ್ಲಾ ಸಮಯದಲ್ಲೂ ಇದು ಡೈನೋಸಾರ್ಸ್ ಬಿಟ್ಲು ಮಳೆಗಾಲದಲ್ಲಿ ಹೆಚ್ಚಿರ್ತದೆ ಅಟ್ಯಾಕ್, ಅದ್ ಬಿಟ್ಟು ಬೇಸಿಗೆಯಲ್ಲೂ ಕೂಡ ಇರ್ತದೆ. ಅದಕ್ಕೆ ನಾವು ನ್ಯಾಪ್ತಲಿನ್ ಬಾಲ್ಸು ಮತ್ತೆ ಹೊಯ್ಗೆ ಮರಳನ್ನ ಸ್ವಲ್ಪ ತಿರುಗಿ ಹಾಕಬೇಕು. ಮತ್ತೆ ನ್ಯಾಪ್ತಲಿನ್ ಬಾಲ್ಸ್ ಅನ್ನ ಒಂದೊಂದು ನ್ಯಾಪ್ತಲಿನ್ ಬಾಲ್ಸ್ ಅನ್ನ ಇಟ್ಟು ರಿಪೆಲೆಂಟ್ ಆಗಿ ಕೆಲಸ ಮಾಡ್ತದೆ. ಕಂಟಿನ್ಯೂಸ್ ಆಗಿ ನ್ಯಾಪ್ತಲಿನ್ ಬಾಲ್ಸ್ ಇಡಬಾರ್ದು. ಒಮ್ಮೆ ನ್ಯಾಪ್ತಲಿನ್ ಬಾಲ್ಸ್ ಇಟ್ಟರೆ ಇನ್ನೊಮ್ಮೆ ಒಳ್ಳೆಯ ಬೇವಿನ ಹಿಂಡಿ ಇದ್ರೆ, ಪ್ಯೂರ್ ಶುದ್ಧ ಬೇವಿನ ಹಿಂಡಿ ಇದ್ರೆ ಅದನ್ನು ಸ್ವಲ್ಪ ತಿರುಗಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆ ರಿಪೆಲೆಂಟ್ ಆಕ್ಷನ್ ಇಂದಾಗಿ ಅವು ಬಂದು ಅಟ್ಯಾಕ್ ಮಾಡೋದಿಲ್ಲ. ಆಗ ರೋಗದ ಬಾಧೆಯ ಸಮಸ್ಯೆಯನ್ನು ತುಂಬಾ ಕಡಿಮೆ ಇರ್ತದೆ. ಮಳೆಗಾಲದಲ್ಲಿ ಆದಷ್ಟು ನಾವು ಅಡಕೆಗೆ ಬೋರ್ಡ ದ್ರಾವಣ ಸ್ಪ್ರೇ ಮಾಡಿದಾಗ ಅದರ ತಿರುಗು ಹಿಡಿಯೋದು ಉತ್ತಮ. ಕೆಂಪು ಮೂತಿ ಹುಳ ಆದ್ರೆ? ಕೆಂಪು ಮೂತಿ ಹುಳ ಜಡ್ಜ್ ಅದಂದ್ರೆ ನಮಗೆ ಅಟ್ಯಾಕ್ ಆಗಿದ್ದು ಗೊತ್ತಾಗೋದು ಭಾರಿ ಕಷ್ಟದಲ್ಲಿ. ಅಷ್ಟು ಅಂದಾಜ್ ಮಾಡಿ ನೋಡ್ಬೇಕಾಗುತ್ತೆ. ಅದು ಕೆಲವೊಮ್ಮೆ ಬುಡದಲ್ಲೂ ಅಟ್ಯಾಕ್, ಎಲ್ಲಿ ಮೆಕಾನಿಕಲ್ ಡ್ಯಾಮೇಜ್ ಇರ್ತದೋ ಅಲ್ಲಿ ಅಟ್ಯಾಕ್ ಆಗ್ತದೆ. ಅಲ್ಲಿ ತುದಿಯಲ್ಲೂ ಅಟ್ಯಾಕ್ ಮಾಡಬಹುದು, ಬುಡದಲ್ಲೂ ಅಟ್ಯಾಕ್ ಮಾಡಬಹುದು, ಮಧ್ಯದಲ್ಲೂ ಅಟ್ಯಾಕ್ ಮಾಡಬಹುದು. ಅದು ಅದನ್ನ ಅದರ ಇಡೀ ಜೀವನ ಪ್ರಕ್ರಿಯೆ ನಮ್ಮ ತೆಂಗಿನ ಮರದ ಕಾಂಡದ ಒಳಗೆ ನಡೆಯುವ ಕಾರಣ ಅದು ತಿಂದು ಹೊರಗೆ ಹಾಕ್ತಕ್ಕಂತ ಹೊಟ್ಟೆನಿದೆ ಅದು ಕಂಡಾಗ ಅದೇ ಇದೆ ಅಂತೇಳಿ ಕೆಂಪು ಮುತಿ ದುಂಬಿ ಇದೆ ಅಂತಾನೆ ಲೆಕ್ಕ. ಅದು ಆ ಭಾಗವನ್ನ ನೋಡಿ ಆ ಜಾಗ ಎಲ್ಲಿ ಅದು ಹೊಟ್ಟು ಬರ್ತಾ ಇದೆಯೋ ಆ ಜಾಗದಲ್ಲಿ ಕ್ಲೋರೋಪೈರಿಪಾಸ್ ಅಂತಹ ಇನ್ಸೆಕ್ಟಿಸೈಡ್ಗಳನ್ನ ಒಳಗೆ ಹಾಕಿ ಆ ಭಾಗವನ್ನ ಸೀಲ್ ಮಾಡಬೇಕು. ಸಿಮೆಂಟ್ ಇಂದನೋ ಯಾವ್ದ್ರಿಂದ ಅದು ಸೀಲ್ ಮಾಡಿದ್ರೆ ಫ್ಯೂಮಿಗೇಷನ್ ಎಫೆಕ್ಟ್ ಅಲ್ಲಿ ಆ ಯಾವ್ದು ಹುಳಗಳೆಲ್ಲ ಇರ್ತವೆ ಅದೆಲ್ಲ ಸಾಯ್ತವೆ. ಆಮೇಲೆ ಈಗ ಈ ತೆಂಗಿನ ಗಿಡಗಳ ಅಂದ್ರೆ ಪ್ರಾರಂಭಿಕ ವರ್ಷಗಳಲ್ಲಿ ಕೊಡಬೇಕಾಗಿರುವಂತಹ ಒಂದು ಪೋಷಕಾಂಶಗಳ ಬಗ್ಗೆ ಹೇಳಿ. ಆಮೇಲೆ ಕೆಲವರು ಸುಣ್ಣ ಕೊಡುವವರು ಇರ್ತಾರೆ, ಕೆಲವರು ಉಪ್ಪು ಹಾಕುವವರು ಇರ್ತಾರೆ, ಇದೆಲ್ಲ ಅವಶ್ಯಕತೆ ಇದೆಯಾ? ಈಗ ಸುಣ್ಣ ಅಂದ್ರೆ ನಮ್ಮ ಅಸಿಡಿಟಿಯನ್ನ ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿ ಸುಣ್ಣ ಪಡುವಂತ ಮಣ್ಣಿನ ಅಸಿಡಿಟಿ, ಮಣ್ಣಿನ ಅಸಿಡಿಟಿ ಏನಿದೆ ಲವಣಾಂಶ ಅದು ಜಾಸ್ತಿ ಇರ್ತದೆ. ಎಸ್ಪೆಷಲಿ ನಮ್ಮ ಕೋಸ್ಟಲ್ ಬೆಲ್ಟ್ ಮಣ್ಣಲ್ಲಿ ಹುಳಿ ಮಣ್ಣು ಅಸಿಡಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ ಡೊಲೊಮೈಟ್ ಅಥವಾ ಸುಣ್ಣವನ್ನ ಕೊಡ್ತೇವೆ. ಅದರ ಒಟ್ಟಿಗೆ ಈಗ ನೀವು ಹೇಳಿದ್ರಿ ಬೇರೆ ಒಂದು ಸುಣ್ಣ ಮತ್ತೆ ಉಪ್ಪು ಹಾಕ್ತಾರೆ, ಕೆಲವರು ಹಾಕ್ತಾರೆ. ಉಪ್ಪು ಹಾಕೋದು ಸಾಧಾರಣವಾಗಿ ಮಣ್ಣು ಅಥವಾ ನಮ್ಮ ಏನು ಗುಂಡಿ ನಾವು ಹಾಕಿದ್ದೇವೋ ಅದು ಹಾರ್ಡ್ ಸಾಯಿಲ್ ಆಗಿದ್ರೆ ಸುಣ್ಣ ಹಾಕ್ದಾಗ ಇದು ಉಪ್ಪು ಹಾಕ್ದಾಗ ಸಾಧಾರಣವಾಗಿ ಸ್ವಲ್ಪ ಲೂಸ್ ಆಗ್ತದೆ. ಅದು ಬೇರಿನ ಬೆಳವಣಿಗೆ ಅನುಕೂಲ ಆಗ್ತದೆ. ಬೇರೆ ಲೂಸ್ ಮಣ್ಣು ಲೂಸ್ ಆದಾಗ ಆಟೋಮೆಟಿಕ್ಲಿ ಬೇರಿನ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಆಮೇಲೆ ಪೋಷಕಾಂಶಗಳು, ಪೋಷಕಾಂಶಗಳು ಸಾಧಾರಣವಾಗಿ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಇವು ಮೂರು ಬೇಕಾಗ್ತದೆ. ನಮಗೆ ಈಗ ಇಳುವರಿ ಬರ್ತಾ ಇರ್ತಕ್ಕಂತಹ ಗಿಡಗಳಿಗಾದ್ರೆ ಚಿಕ್ಕ ಗಿಡಗಳಿಗೆ ಹೇಳಿ, ಚಿಕ್ಕ ಗಿಡಗಳಿಗೆ ನೂರ್ ಗ್ರಾಮ್ ಈಗ ಒಂದು ವರ್ಷ ಕಳೆದಿರತಕ್ಕಂತಹ ತೆಂಗಿನ ಗಿಡಗಳಿಗೆ 100 ಗ್ರಾಮ್ ಯೂರಿಯಾ, 100 ಗ್ರಾಮ್ ರಾಕ್ ಫಾಸ್ಫೇಟ್, 100 ಗ್ರಾಮ್ ಪೊಟ್ಯಾಶ್ ಅನ್ನ ಎರಡು ಸಮಯದಲ್ಲಿ ಈಗ ಒಂದು ಮಳೆಗಾಲದ ಆರಂಭದಲ್ಲಿ ಮೇ ಜೂನ್ ಅಲ್ಲಿ, ಇನ್ನೊಂದು ನಮ್ಮ ಮಳೆಗಾಲ ಕಳೆದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೊಡೋದು ಉತ್ತಮ. ಈಗ ಹೊಸದಾಗಿ ಕಂಡು ಬಂದಿರೋದು ಏನಂದ್ರೆ ಸಾಧಾರಣ ನೀವು ಪ್ರತಿ ತಿಂಗಳು ಇದೇ ಪೋಷಕಾಂಶಗಳನ್ನ 12 ತಿಂಗಳಿಗೆ ಡಿವೈಡ್ ಮಾಡಿ ಪ್ರತಿ ತಿಂಗಳು ಕೊಟ್ಟರೆ ಮಳೆಗಾಲದಲ್ಲಿ ಸಾಧ್ಯ ಆಗದಿದ್ರೆ ಅದನ್ನ ಇನ್ನೊಂದು ತಿಂಗಳಲ್ಲಿ ಅದನ್ನ ಮೇಕಪ್ ಮಾಡಿಕೊಂಡು ಪ್ರತಿ ತಿಂಗಳು ಕೊಟ್ಟರೆ ಇನ್ನೂ ಉತ್ತಮ. ಗಿಡದ ಬೆಳವಣಿಗೆ ತುಂಬಾ ಬೇಗ ಬರ್ತದೆ, ಒಳ್ಳೆ ರೀತಿಯಲ್ಲಿ ಗಿಡ ಬರ್ತದೆ. ಸಾಮಾನ್ಯವಾಗಿ ತಿಂಗಳಿಗೆ ಒಂದು ಗರಿಯನ್ನ ಬಿಡ್ತದೆ ಅಂತ ಹೇಳುವಂತಹದ್ದು, ಒಂದು ಗರಿನೂ ಕೂಡ ಈಗ ಇಳುವರಿ ಬರುವಾಗ ನಾವೇನು ಕೊಂಬ ಅಂತ ಹೇಳ್ತೀವಿ ಅಥವಾ ಇನ್ಫ್ಲೋರಸಿಸ್ ಅಂತ ಹೇಳಿ ಪ್ರತಿ ತಿಂಗಳು ಒಂದೊಂದು ಬರ್ತದೆ. ಹಾಗೆ ತೆಂಗಿಗೆ ಪ್ರತಿ ತಿಂಗಳು ನಾವು ಏನು ರಸಸಾರಗಳನ್ನು ಕೊಡೋದ್ರಿಂದ ಉತ್ತಮವಾದ ಇಳುವರಿಯನ್ನು ತೆಗಿಲಿಕ್ಕೆ ಆಗ್ತದೆ. ಕೊನೆಯ ಪ್ರಶ್ನೆ ಅಂತಂದ್ರೆ ಈಗ CPCRI ಕಿದು ನೆಟ್ಟಣ ಇಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ಗಿಡಗಳ ಒಂದು ಲಭ್ಯತೆಯ ಬಗ್ಗೆ ಹೇಳಿ. ನಮ್ಮಲ್ಲಿ ಗಿಡಗಳ ಲಭ್ಯತೆ ಅಂದ್ರೆ ತೆಂಗಲ್ಲಿ ಎತ್ತರ ತಳಿಗಳು, ಕುಬ್ಜ ತಳಿಗಳು ಮತ್ತೆ ಸಂಕರ್ಣ ತಳಿಗಳು, ಈ ಮೂರು ತಳಿಗಳು ಲಭ್ಯತೆ ಇರ್ತದೆ. ಜೂನ್ ತಿಂಗಳಲ್ಲಿ ಸಾಧಾರಣವಾಗಿ ಜೂನ್ ತಿಂಗಳಲ್ಲಿ ನಾವು ಅದನ್ನ ರೈತರಿಗೆ ಹಂಚಿಕೆ ಶುರು ಮಾಡ್ತೇವೆ. ಈ ವರ್ಷದ ಪರಿಸ್ಥಿತಿ, ಈ ವರ್ಷ ಈಗ ಸಂಕರ್ಣ ತಳಿಗಳು ಎಲ್ಲ ಸಾಧಾರಣ ಖಾಲಿ ಆಯ್ತು. ಈಗ ನಮ್ಮ ವೆಸ್ಟ್ ಕೋಸ್ಟ್ ಅಲ್ಲಿ ಅಂದ್ರೆ ಊರಿಂದು ಅಂತ ಏನ್ ಹೇಳ್ತೀವಿ ಅದಿದೆ, ಮತ್ತೆ ಗೆಂದಾಳಿ ತಳಿ ಇದೆ, ಬಾಕಿನ ಹೆಚ್ಚಿನ ತಳಿ ಎಲ್ಲ ಖಾಲಿ ಆಗಿದೆ ಈ ಸರಿ. ಬರುವ ವರ್ಷಕ್ಕೆ ಬೇಕಿದ್ರೆ ಈಗಲೇ ಬುಕ್ ಮಾಡಬಹುದು. ಬರೋ ವರ್ಷಕ್ಕೆ ಬೇಕಿದ್ರೆ ಸಾಧಾರಣ ನೀವು ಒಂದು ಆಗಸ್ಟ್ ಸೆಪ್ಟೆಂಬರ್ ಆ ಸಮಯದಲ್ಲಿ ಇಮೇಲ್ ಮುಖಾಂತರನೋ ಅಥವಾ ಪತ್ರದ ಮುಖಾಂತರನೋ ಬುಕ್ಕಿಂಗ್ ಮಾಡಿಕೊಂಡು ಮತ್ತೆ ಜೂನ್ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಬರ್ತದೆ ಫೋನ್ ಮುಖಾಂತರ, ಆಗ ಬಂದು ತಗೊಂಡು ಹೋಗ್ಬೋದು ಜೂನ್ ಅಲ್ಲಿ. ಬಹಳ ಸಂತೋಷ ಗೋಪಾಲಕೃಷ್ಣ ಅವರೇ. ತೆಂಗಿನ ಗಿಡಗಳ ಆಯ್ಕೆ ಮಾಡಿಕೊಳ್ಳುವಂತಹದ್ದು ಹಾಗೂ ಸ್ಥಳದ ಆಯ್ಕೆ ಆಗ್ಬೋದು ಅಥವಾ ನೆಟ್ಟ ನಂತರ ಒಂದು ನಿರ್ವಹಣಾ ಕ್ರಮ ಆಗ್ಬೋದು, ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು ನಮ್ಮ ರೈತರು, ಈ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ತೆಂಗಿನ ನಾಟಿ ಅನಂತರದ ನಿರ್ವಹಣೆ ಕುರಿತು

ದೇಹದ ರಕ್ಷಣಾ ವ್ಯವಸ್ಥೆಯ ಪ್ರಮುಖವಾದಂತಹ ಭಾಗವಾಗಿದ್ದು ರಕ್ತ ಹೆಪ್ಪುಗಟ್ಟಲು ಮತ್ತು ದೇಹಕ್ಕೆ ಉಂಟಾದಂತಹ ಗಾಯಗಳನ್ನು ವಾಸಿಗೊಳಿಸುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಕೆಂಪು ರಕ್ತಕಣಗಳು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯ ಜೀವನಾಡಿ ಇದ್ದ ಹಾಗೆ ಈ ಕೆಂಪು ರಕ್ತಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಎನ್ನುವಂತಹ ವಸ್ತು ಶ್ವಾಸಕೋಶಗಳಿಂದ ರಕ್ತಕ್ಕೆ ವರ್ಗಾಯಿಸಲ್ಪಟ್ಟ ಆಮ್ಲಜನಕವನ್ನು ಹೀರಿಕೊಂಡು ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವನ್ನು ಸರಬರಾಜು ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಗಂಡಸರಲ್ಲಿ 13-15 ಮಿಲಿಗ್ರಾಂ ಪರ್ ಡೆಸಿಲೀಟರ್ ಮತ್ತು ಹೆಂಗಸರಲ್ಲಿ 11-13 ಮಿಲಿಗ್ರಾಂ ಪರ್ ಡೆಸಿಲೀಟರ್ ಇಷ್ಟು ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಇರಬೇಕು. ಈ ಹಿಮೋಗ್ಲೋಬಿನ್ನ ಅಂಶವು 10 ಕಡಿಮೆಯಾಗಿದ್ದಲ್ಲಿ ಅದನ್ನು ನಾವು ರಕ್ತಹೀನತೆ ಎಂದು ಕರಿತೇವೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಅನೀಮಿಯಾ ಎಂದು ಗುರುತಿಸಲಾಗ್ತದೆ. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕಾರಣದಿಂದ ಹಿಮೋಗ್ಲೋಬಿನ್ ಅಂಶ ಕಡಿಮೆಯಾಗಬಹುದು. ಕಬ್ಬಿಣಾಂಶವು ದೇಹಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ಖನಿಜಾಂಶವಾಗಿದೆ. ಇದು ನಾವು ಸೇವಿಸುವ ಆಹಾರದಿಂದ ದೇಹಕ್ಕೆ ದೊರೆಯುತ್ತದೆ. ಸರಿಯಾದ ಸಂತುಲಿತ ಆಹಾರ ತೆಗೆದುಕೊಳ್ಳದೇ ಹೋದಲ್ಲಿ ಕಬ್ಬಿಣದ ಅಂಶವು ಆಹಾರದಲ್ಲಿ ಕಡಿಮೆಯಾಗಿ ಹಿಮೋಗ್ಲೋಬಿನ್ನ ಕೊರತೆಯಾಗಿ ರಕ್ತಹೀನತೆ ಉಂಟಾಗಬಹುದು. ರಕ್ತಹೀನತೆಗೆ ಅನೇಕ ಕಾರಣಗಳಿವೆ. ರಕ್ತಹೀನತೆ ಎನ್ನುವಂತಹದ್ದು ಕೇವಲ ಕೆಲವೇ ಜನರ ಸಮಸ್ಯೆಯಲ್ಲ, ಇದೊಂದು ಜಾಗತಿಕ ಸಮಸ್ಯೆ ಅಂತಲೇ ಹೇಳಬೇಕು. ಈ ಭೂಮಿಯಲ್ಲಿ ವಾಸಿಸುವ 50% ಮಂದಿ ಈ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಹಿಂದುಳಿದ ರಾಷ್ಟ್ರಗಳಲ್ಲಿ ಇದೊಂದು ಹೆಚ್ಚಿನ ಸಮಸ್ಯೆಯನ್ನು ಒಡ್ತಾ ಇದೆ. ಹಾಗೆನ್ನ ಮಾತ್ರಕ್ಕೆ ಮುಂದುವರಿದ ರಾಷ್ಟ್ರಗಳಲ್ಲಿ ಅನೀಮಿಯಾದ ಸಮಸ್ಯೆ ಇಲ್ಲವೆಂದಲ್ಲ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಆಧುನಿಕತೆಯ ವ್ಯಾಮೋಹದಿಂದಾಗಿ ಸಂತುಲಿತ ಆಹಾರ ಸಿಗದೆ ಜಗತ್ತಿನಾದ್ಯಂತ ಕೋಟಿಗಟ್ಟಲೆ ಮಂದಿ ಈ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಆಹಾರದಲ್ಲಿ ಕಬ್ಬಿಣ ಅಂಶ ಮತ್ತು ಫೋಲಿಕಾಮ್ಲದ ಕೊರತೆ, ಮುಖ್ಯವಾಗಿ ಸಮತೋಲಿತ ಆಹಾರದ ಕೊರತೆಯಿಂದಾಗಿ ಅನೀಮಿಯಾ ಬರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಜಾರಿಯಲ್ಲಿರುವ ಅವೈಜ್ಞಾನಿಕ ಆಹಾರ ಪದ್ಧತಿ, ಮೂಢನಂಬಿಕೆ ಹಾಗೂ ಸಂಪ್ರದಾಯಗಳು, ಹೆರಿಗೆಯ ಸಮಯದಲ್ಲಿ ಹೆರಿಗೆಯಲ್ಲಿ ಅಂತರವಿಲ್ಲದೆ ಪದೇ ಪದೇ ಗರ್ಭಿಣಿಯಾಗುವುದು ಮತ್ತು ಪದೇ ಪದೇ ಆಗುವಂತಹ ಗರ್ಭಪಾತ, ದೀರ್ಘಕಾಲದ ಅಜೀರ್ಣ, ಬೇದಿ ಮತ್ತು ಕರಳು ಹುಣ್ಣು ಇರುವವರು, ಹೆಂಗಸರಲ್ಲಿ ಋತುಚಕ್ರದ ಸಮಯದಲ್ಲಿ ಆಗುವಂತಹ ವಿಪರೀತ ರಕ್ತಸ್ರಾವ, ನಮಗೆ ಅರಿವಿಲ್ಲದೆ ದೇಹದಲ್ಲಿ ಉಂಟಾಗುವಂತಹ ದೀರ್ಘಕಾಲದ ರಕ್ತಸ್ರಾವ, ಆಕ್ಸಿಡೆಂಟ್ ಮತ್ತು ಆಪರೇಷನ್ ಬಳಿಕ ಆಗುವಂತಹ ವಿಪರೀತ ರಕ್ತಸ್ರಾವ, ಪದೇ ಪದೇ ಕಾಡುವಂತಹ ರಕ್ತದ ಸೋಂಕು ರೋಗಗಳು, ಲಿಂಗ ತಾರತಮ್ಯದಿಂದಾಗಿ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರೆಯದೇ ಇರುವಂತಹದ್ದು, ಬಯಲು ಮಲವಿಸರ್ಜನೆ ಮತ್ತು ಪಾದರಕ್ಷೆ ಧರಿಸದೇ ಓಡಾಡುವುದರಿಂದ ಕೊಕ್ಕೆ ಹುಳುಗಳು ದೇಹವನ್ನು ಸೇರಿ ದೇಹದಲ್ಲಿರುವಂತಹ ಪೌಷ್ಟಿಕಾಂಶವನ್ನು ಹೀರಿ ಬದುಕುತ್ತದೆ. ಮಕ್ಕಳು, ಹದಿಹರೆಯದವರು ಹಾಗೂ ಮಹಿಳೆಯರು ರಕ್ತಹೀನತೆಗೆ ಹೆಚ್ಚಾಗಿ ತುತ್ತಾಗ್ತಾರೆ. ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರಲ್ಲಿ ರಕ್ತಹೀನತೆಯ ಸಮಸ್ಯೆ ಎದುರಾಗಬಹುದು. ಈ ರಕ್ತಹೀನತೆಯ ಲಕ್ಷಣಗಳು ಮತ್ತು ಇದನ್ನು ಪತ್ತೆ ಹಚ್ಚುವ ವಿಧಾನ ಅಂತಂದರೆ, ರಕ್ತಹೀನತೆ ಇರುವವರು ಬಹಳ ಬೇಗನೆ ಬಳಲ್ತಾರೆ, ನಿಶಕ್ತಿ ಮತ್ತು ಸುಸ್ತು ಕಂಡುಬರ್ತದೆ, ಉಸಿರಾಟ ಕಷ್ಟವಾಗಬಹುದು, ಜೀರ್ಣಶಕ್ತಿ ಕಡಿಮೆಯಾಗ್ತದೆ ಮತ್ತು ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಹೋಗಬಹುದು. ಯಾವಾಗಲೂ ಆಲಸ್ಯಗಳಂತೆ ಕುಳಿತಲ್ಲೇ ಕುಳಿತುಕೊಂಡು ಎಲ್ಲದರಲ್ಲಿ ನಿರಾಸಕ್ತಿ, ಉದಾಸೀನ ಭಾವನೆಯನ್ನು ತೋರಿಸಬಹುದು. ಪದೇ ಪದೇ ಕೆಮ್ಮು, ನೆಗಡಿ ಮತ್ತು ಸೋಂಕುಗಳಿಗೆ ತುತ್ತಾಗಬಹುದು. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು. ಕೆಲವೊಂದು ಸಮಯಗಳಲ್ಲಿ ಹೆಚ್ಚಿನ ರಕ್ತಸ್ರಾವದಿಂದಾಗಿ ದಿನನಿತ್ಯದ ಕೆಲಸ ನಿರ್ವಹಿಸುವುದಕ್ಕೂ ಕೂಡ ಕಷ್ಟವಾಗಬಹುದು. ರಕ್ತಹೀನತೆಯಿಂದ ಬಳಲುವ ಗರ್ಭಿಣಿಗೆ ಜನಿಸುವಂತಹ ಮಗುವಿನ ತೂಕ ಕಡಿಮೆ ಇದ್ದು ಹುಟ್ಟುವ ಮಗುವಿಗೂ ರಕ್ತಹೀನತೆಯಾಗಬಹುದು. ಶಿಶು ಮರಣದ ಸಂಭವವೂ ಇಲ್ಲದಿಲ್ಲ. ರಕ್ತಹೀನತೆಯನ್ನು ಪತ್ತೆ ಹಚ್ಚುವುದಕ್ಕಾಗಿ ಕಣ್ಣಿನ ರೆಪ್ಪೆಯ ಒಳಭಾಗ, ತುಟಿಗಳು, ನಾಲಗೆ, ಉಗುರು, ಅಂಗೈ ಮುಂತಾದ ಭಾಗಗಳನ್ನು ಗಮನಿಸಿದಾಗ ಅವು ಬಿಳುಚಿಕೊಂಡಿರುವಂತಹದ್ದು ಗಮನಕ್ಕೆ ಬರುತ್ತದೆ. ಉಗುರುಗಳಲ್ಲಿ ಚರ್ಮದಂತೆ ತಗ್ಗು ಬೀಳುತ್ತದೆ. ಮುಖವು ನಿಸ್ತೇಜವಾಗ್ತದೆ. ಚರ್ಮ ಬೆಳ್ಳಗೆ ಬಿಳಿಚಿಕೊಂಡು ಚರ್ಮದ ನಿಜವಾದ ಹೊಳೆಯುವ ಕಾಂತಿ ಇಲ್ಲದೆ ಹೋಗಬಹುದು. ರಕ್ತಹೀನತೆಯು ತೀವ್ರವಾದರೆ ಪಾದಗಳ ಮೇಲೆ ಬಾವು ಕಂಡುಬರುತ್ತದೆ. ಇಂಥವರ ರಕ್ತವನ್ನು ಸಕಾಲದಲ್ಲಿ ಪರೀಕ್ಷೆ ಮಾಡಿ ಹಿಮೋಗ್ಲೋಬಿನ್ ಅಂಶವನ್ನು ಪತ್ತೆ ಹಚ್ಚಿ ರಕ್ತಹೀನತೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಹಾಗಿದ್ರೆ ರಕ್ತಹೀನತೆಗೆ ಪರಿಹಾರ ಹೇಗೆ? ಕಬ್ಬಿಣಾಂಶ ಹೇರಳವಾಗಿರುವಂತಹ ಹಸಿರು ಸೊಪ್ಪುಗಳನ್ನು, ವಿಶೇಷವಾಗಿ ಸ್ಥಳೀಯವಾಗಿ ದೊರಕುವಂತಹ ನುಗ್ಗೆ ಸೊಪ್ಪು, ಬೆರಿಕೆ ಸೊಪ್ಪು, ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಬಸಳೆ, ಹರಿವೆ ಇವುಗಳನ್ನು ಯಥೇಚ್ಛವಾಗಿ ಸೇವಿಸುವುದರಿಂದ ರಕ್ತಹೀನತೆಯನ್ನು ತಡೆಗಟ್ಟಬಹುದು. ರಾಗಿ, ಪೂರ್ಣ ಧಾನ್ಯ, ಮೊಳಕೆ ಕಟ್ಟಿರುವಂತಹ ಕಾಳುಗಳು, ಕಡಲೆ ಬೀಜ, ಬೆಲ್ಲ ಮುಂತಾದ ಆಹಾರ ಪದಾರ್ಥಗಳಲ್ಲಿ ಕಬ್ಬಿಣಾಂಶವು ಯಥೇಚ್ಛವಾಗಿ ಇರುತ್ತದೆ. ವಿಟಮಿನ್ ಹೆಚ್ಚಾಗಿರುವ ನೆಲ್ಲಿಕಾಯಿ, ಕಿತ್ತಳೆ, ನಿಂಬೆ ರಸ ಮುಂತಾದವುಗಳ ಸೇವನೆಯಿಂದ ದೇಹಕ್ಕೆ ಕಬ್ಬಿಣಾಂಶವನ್ನು ಪಡೆಯುವುದಕ್ಕೆ ಸಹಕಾರಿಯಾಗ್ತವೆ. ಹಳ್ಳಿಯ ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ದೊರೆಯುವಂತಹ ಬಾಳೆಕಾಯಿ, ಬೀಟ್ರೂಟು, ಬದನೆ ಮುಂತಾದ ಹಸಿ ತರಕಾರಿಗಳಲ್ಲಿ ಹೆಚ್ಚು ಕಬ್ಬಿಣದಾಂಶ ಇರುತ್ತದೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ 8 ಕಡಿಮೆ ಇದ್ದಲ್ಲಿ ವೈದ್ಯರ ಸಲಹೆ ಹಾಗೂ ಮಾರ್ಗದರ್ಶನದಂತೆ ಕಬ್ಬಿಣದ ಅಂಶವಿರುವ ಮಾತ್ರೆಗಳನ್ನು ಸೇವಿಸಬೇಕು. ಈ ಮಾತ್ರೆಯನ್ನು ತೆಗೆದುಕೊಂಡಾಗ ಸಾಮಾನ್ಯವಾಗಿ ಮಲಬದ್ಧತೆ ಉಂಟಾಗಬಹುದು. ಈ ಕಾರಣದಿಂದಲೇ ವೈದ್ಯರ ಆದೇಶದಂತೆ ಮಾತ್ರೆಯನ್ನು ಸೇವಿಸಬೇಕು. ಕೆಲವೊಮ್ಮೆ ಹಿಮೋಗ್ಲೋಬಿನ್ ಅಂಶ ಬಹಳ ಕಡಿಮೆ ಇದ್ದಲ್ಲಿ ರಕ್ತಪೂರಣದ ಅವಶ್ಯಕತೆಯೂ ಕೂಡ ಬರಬಹುದು. ಹದಿಹರೆಯದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕವಾದ ಆಹಾರವನ್ನು ನೀಡಬೇಕು. ಸಾಮಾನ್ಯವಾಗಿ ಹೆಂಗಸರಲ್ಲಿ ಋತುಸ್ರಾವದಿಂದಾಗಿ ಹೆಚ್ಚಿನ ರಕ್ತಸ್ರಾವವಾಗ್ತದೆ. ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಹೆಚ್ಚಿನ ಗಮನವನ್ನು ನೀಡಿ ಪೌಷ್ಟಿಕಾಂಶಯುಕ್ತ ಖನಿಜಾಂಶಯುಕ್ತ ಆಹಾರವನ್ನು ನೀಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಉಚಿತವಾಗಿ ನೀಡುವಂತಹ ಕಬ್ಬಿಣಾಂಶ ಮತ್ತು ಪ್ರೋಟೀನಾಂಶದ ಮಾತ್ರೆಗಳನ್ನು ವೈದ್ಯರ ಸೂಚನೆಯಂತೆ ನಿಯಮಿತವಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಸೇವಿಸಬೇಕು. ರಕ್ತಹೀನತೆ ಇದ್ದಲ್ಲಿ ಹೊಟ್ಟೆಯಲ್ಲಿರುವ ಹುಳಗಳ ನಿರ್ಮೂಲನೆಗೆ ಆರೋಗ್ಯ ಕಾರ್ಯಕರ್ತರಲ್ಲಿ ದೊರೆಯುವಂತಹ ಸರಳವಾದ ಔಷಧಿ ಮತ್ತು ಚಿಕಿತ್ಸೆಯನ್ನು ಪಡೆಯಬೇಕು. ಹುಳ ನಿರ್ಮೂಲನಾ ಔಷಧಿ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ಆದೇಶದಂತೆ ಕಡ್ಡಾಯವಾಗಿ ಸೇವಿಸಬೇಕು. ಬಯಲು ಪ್ರದೇಶಗಳಲ್ಲಿ ಮಲವಿಸರ್ಜನೆಯನ್ನು ತ್ಯಜಿಸಬೇಕು. ಶೌಚಾಲಯನ ಬಳಸಬೇಕು. ಕಡ್ಡಾಯವಾಗಿ ಹೊಲಗದ್ದೆಗಳಲ್ಲಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ಪಾದರಕ್ಷಣೆಯನ್ನು ಧರಿಸಬೇಕು. ಮಲವಿಸರ್ಜನೆಯ ಬಳಿಕ ಅಡುಗೆಗೆ ಹಾಗೂ ಆಹಾರ ಸೇವಿಸುವುದಕ್ಕೆ ಮೊದಲು ಕೈಯನ್ನು ಸ್ವಚ್ಛವಾಗಿ ನೀರು ಮತ್ತು ಸಾಬೂನಿನಿಂದ ತೊಳಿಬೇಕು. ಇದುವರೆಗೆ ಆರೋಗ್ಯ ಮಾಹಿತಿಯನ್ನು ಕೇಳಿದಿರಿ. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 50,000 to 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 40,000 to 43,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 30,000 to 35,000 ರೂಪಾಯಿ, ಕೊಬ್ಬರಿ ಒಂದನೇ ವರ್ಗ ಕೊಬ್ಬರಿ ಕ್ವಿಂಟಾಲಿಗೆ 7,500 to 11,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000 to 21,000 ರೂಪಾಯಿ, ಎರಡನೇ ವರ್ಗ 1,000 to 14,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 3,000 to 3,200 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲಿಗೆ 2,800 to 3,000 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 2,200 to 2,900 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 1,900 to 2,000 ರೂಪಾಯಿ, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 to 4,100 ರೂಪಾಯಿ, ಕೆಂಪು ಕ್ವಿಂಟಾಲಿಗೆ 3,800 to 3,900, ಕಪ್ಪು ಕ್ವಿಂಟಾಲಿಗೆ 4,300 to 4,400 ರೂಪಾಯಿ, ಮೆಣಸು ಆಮದು ಕ್ವಿಂಟಾಲಿಗೆ 22,000 to 25,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 37,000 to 39,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,500 to 10,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,300 to 1,900, ಕದಳಿ ಕ್ವಿಂಟಾಲಿಗೆ 1,600 to 2,800, ಗಾಳಿ ಕ್ವಿಂಟಾಲಿಗೆ 1,300 to 2,200, ನೇಂದ್ರ ಕ್ವಿಂಟಾಲಿಗೆ 1,500 to 3,200 ರೂಪಾಯಿಗಳು. ಇದು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಭಕ್ತಿಗೀತೆಗಳನ್ನು ಕೇಳೋಣ. ಮಂತ್ರವೇನಗೆ ಕಾಮಧೇನುವಯ್ಯಾ, ಶಿವ ಮಂತ್ರವೇನಗೆ ಕಾಮಧೇನುವಯ್ಯಾ, ಶಿವ ಮಂತ್ರವೇನಗೆ ಕಾಮಧೇನುವಯ್ಯಾ, ಶಿವ ಮಂತ್ರವೇನಗೆ ಕಲ್ಪ ಕಲ್ಪ ವೃಕ್ಷವಯ್ಯ ಶಿವ ಮಂತ್ರವೇನಗೆ ಕಲ್ಪ ವೃಕ್ಷವಯ್ಯ ಶಿವ ಮಂತ್ರವೇನಗೆ ಕಲ್ಪ ವೃಕ್ಷವಯ್ಯ ಶಿವ ಮಂತ್ರವೇನಗೆ ಚಿಂತಾಮಣಿಯಯ್ಯ ಶಿವ ಮಂತ್ರವೇನಗೆ ಚಿಂತಾಮಣಿಯಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಪರುಷದ ಕಣಿಯಯ್ಯ ಶಿವ ಮಂತ್ರವೇನಗೆ ಪರುಷದ ಕಣಿಯಯ್ಯ ಶಿವ ಮಂತ್ರವೇನಗೆ ಪರುಷದ ಕಣಿಯಯ್ಯ ಶಿವ ಮಂತ್ರವೇನಗೆ ಶಿವ ಮಂತ್ರವೇನಗೆ ಪರುಷದ ಕಣಿಯಯ್ಯ ಶಿವ ಮಂತ್ರವೇನಗೆ ಪರುಷದ ಕಣಿಯಯ್ಯ ಶಿವ ಮಂತ್ರವೇನಗೆ ಪುನಃ ಪ್ರಾಣ ಮಾಲಿಕೆಯಯ್ಯ ಶಿವ ಮಂತ್ರವೇನಗೆ ಪುನಃ ಪ್ರಾಣ ಮಾಲಿಕೆಯಯ್ಯ ಪುನಃ ಪ್ರಾಣ ಮಾಲಿಕೆಯಯ್ಯ ಅಖಂಡೇಶ್ವರ ಪುನಃ ಪ್ರಾಣ ಮಾಲಿಕೆಯಯ್ಯ ಅಖಂಡೇಶ್ವರ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಕಲ್ಪವೃಕ್ಷವಯ್ಯ ಶಿವ ಮಂತ್ರವೇನಗೆ ಕಲ್ಪವೃಕ್ಷವಯ್ಯ ಶಿವ ಮಂತ್ರವೇನಗೆ ಚಿಂತಾಮಣಿಯಯ್ಯ ಶಿವ ಮಂತ್ರವೇನಗೆ ಚಿಂತಾಮಣಿಯಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಶಿವ ಮಂತ್ರವೇನಗೆ ಕಾಮಧೇನುವಯ್ಯ ಲತಾ ಕೆ ಜಾಗೀರ್ದಾರ್ ಅವರ ಧ್ವನಿಯಲ್ಲಿ ಅಖಂಡೇಶ್ವರರ ವಚನವನ್ನು ಕೇಳಿದ್ರಿ. ಈಗ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅಕ್ಕ ಮಹದೇವಿ ಅವರ ವಚನ. ಕಂಡೇ